ಆಕಾಶವಾಣಿ ಬೆಂಗಳೂರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಂಧರಿಗೆ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಬೀಜ ಸಂಗ್ರಹಣೆ ಮತ್ತು ಬೀಜ ಸಂರಕ್ಷಣೆಯಲ್ಲಿ ಇತ್ತೀಚಿನ ಸುಧಾರಿತ ತಂತ್ರಜ್ಞಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜಗಳ ಸಂಗ್ರಹಣೆಯಲ್ಲಿ ಇತ್ತೀಚೆಗೆ ಏನು ಬದಲಾವಣೆಗಳು, ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ, ಜೊತೆಗೆ ಸಾಮಾನ್ಯವಾಗಿ ಬೀಜಗಳನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಸಂಗ್ರಹಣೆ ಅಥವಾ ಶೇಖರಣೆ ಮಾಡಿಡೋದು ಸರ್ವೇ ಸಾಮಾನ್ಯ. ಒಂದು ಉದ್ದೇಶ ಅಂದರೆ ಹುಳ ಆಗಬಾರ್ದು, ಬೀಜಗಳು ಕೆಡಬಾರ್ದು, ಒಳ್ಳೆ ಮೊಳಕೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ರೈತರು ತಮ್ಮದೇ ಆದ ಪದ್ಧತಿಯಲ್ಲಿ ಬೀಜಗಳ ಸಂಗ್ರಹಣೆ ಅಥವಾ ಶೇಖರಣೆಯನ್ನು ಮಾಡಿಡ್ತಿರ್ತಾರೆ. ಆದಾಗ್ಯೂ ಸಹ ಕೆಲವೊಂದು ಸಮಸ್ಯೆಗಳಾಗಿ ಹುಳುಗಳಾಗಿ ಮೊಳಕೆ ಪ್ರಮಾಣ ಭಾಳಷ್ಟು ಕಡಿಮೆ ಆಗದಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಒಂದು ಬೀಜ ಸಂಗ್ರಹಣೆ ಶೇಖರಣೆಯಲ್ಲಿ ಬದಲಾವಣೆಗಳಿದ್ದಾವೆ, ಹೊಸ ಪದ್ಧತಿಗಳು ಏನು ಬಂದಾವೆ, ರೈತರು ಸುರಕ್ಷಿತವಾಗಿ ಬೀಜಗಳ ಸಂಗ್ರಹಣೆಯನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಬೀಜ ತಜ್ಞರಾದಂಥ ಡಾಕ್ಟರ್ ಶಕುಂತಲಾ ಎಂಎನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ. ನಮಸ್ಕಾರ ಸರ್. ಹೇಳಿ, ಬೀಜ ಸಂಗ್ರಹಣೆ ಅಂತಂದಾಗ ಒಂದು ವಿಚಾರ ನೆನಪಿಗೆ ಬರುತ್ತೆ ರೈತರು. ಇತ್ತೀಚೆಗೆ ಭಾಳಷ್ಟು ಕೋಲ್ಡ್ ಸ್ಟೋರೇಜ್ಗಳು ಆಗ್ತಾ ಇದ್ದಾವೆ, ರೈತರು ಸೀದಾ ಹೋಗಿ ಕೋಲ್ಡ್ ಸ್ಟೋರೇಜ್ಗೆ ಬೀಜಗಳನ್ನು ಇಡ್ತಾ ಇದ್ದಾರೆ. ಕೋಲ್ಡ್ ಸ್ಟೋರೇಜಲ್ಲಿ ಬೀಜಗಳನ್ನು ಇಡೋದ್ರಿಂದ ಮೊಳಕೆ ಪ್ರಮಾಣದ ಮೇಲೆ ಅಥವಾ ಮೊಳಕೆ ಒಂದು ಇದ್ರ ಮೇಲೆ ಪರ್ಸೆಂಟೇಜ್ ಮೇಲೆ ಏನಾದ್ರು ಇದಾಗತ್ತಂತಿರತ್ತಾವು, ಅಥವಾ ಸುರಕ್ಷಿತವಾಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡ್ಬೋದು ಅಂತೀರಾ ಬೀಜಗಳನ್ನು? ಹೇಗೆ ಇಡ್ಬೋದು ಸರ್, ಅದರಲ್ಲಿ ಏನು ಗುಣಮಟ್ಟದಲ್ಲಿ ಏನು ಕಡಿಮೆ ಆಗೋದಿಲ್ಲ, ತೊಂದರೆನೂ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ತಕ್ಕಂಥದ್ದು ಒಳ್ಳೆಯ ಪ್ರಶ್ನೆ. ತಂತ್ರಜ್ಞಾನ ನಮ್ಮಲ್ಲಿ ಜಾಸ್ತಿ ಆಗಿ ಅದರಿಂದ ಉತ್ಪಾದನೆನೂ ಜಾಸ್ತಿ ಆಗಿ ಸಂಗ್ರಹಣೆ ಹೇಗೆ ಮಾಡಬೇಕಪ್ಪ, ಯಾವ ರೀತಿ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಜಾಸ್ತಿ ಆಗಿಬಿಟ್ಟಿದೆ. ಸಂಗ್ರಹಣೆನೂ ಸಹ ಕಷ್ಟ ಅನ್ನಿಸ್ತಾ ಇದೆ, ಹೆಚ್ಚಾಗ್ಬಿಟ್ಟಿದೆ. ಅದಕ್ಕೆ ನಾವು ಮೊದಲಿಂದ ಬೀಜ ಕಟಾವು ಮಾಡಿದಾಗಿಂದ ಹಿಡಿದು ಕೊನೆಗೆ ಬಿತ್ತೋ ತನಕನೂ ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಬೀಜ ಇರ್ಬೋದು, ಧಾನ್ಯ ಇರ್ಬೋದು. ಉದಾಹರಣೆಗೆ ಈಗ ಮೆಣಸಿನಕಾಯಿ, ಮೊನ್ನೆ ನಮ್ಮ ರೈತ ಬಾಂಧವರು ಪ್ರಶ್ನೆ ಮಾಡಿದರು, ಮೆಣಸಿನಕಾಯಿ ಎಲ್ಲ ಬೆಳೆದ್ಬಿಟ್ಟಿದ್ದೀವಿ ನಾವು, ವೆರೈಟಿ ತಳಿನೂ ಇರ್ಬೋದು ಹೈಬ್ರಿಡ್ ಇರ್ಬೋದು, ನಾವು ಅದನ್ನ ಶೇಖರಣೆ ಮಾಡಬೇಕಾಗಿದೆ ಎಲ್ಲಿ ಇಟ್ಕೋಬೇಕು ಅಂತ. ಎರಡೂ ಕೋಲ್ಡ್ ಸ್ಟೋರೇಜ್ನು ಸಹ ಫುಲ್ ಆಗ್ಬಿಟ್ಟಿದ್ವು ಸರ್. ಮತ್ತೆ ಹೊಸದಾಗಿ ಇರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಅಡ್ರೆಸ್ಗಳೆಲ್ಲ ಅವ್ರಿಗೆ ನಾನು ಮಾಹಿತಿ ಮಾಡಿಕೊಟ್ಟೆ. ಕೋಲ್ಡ್ ಸ್ಟೋರೇಜಲ್ಲಿ ಇಡೋದ್ರಿಂದ ಅದರಲ್ಲಿ ತೇವಾಂಶನು ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ಡಿಹ್ಯೂಮಿಡಿಫೈಡರ್ಸ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಬೆಳೆಗೂ ಯಾವ ರೀತಿ ಆಗಿರ್ತಕ್ಕಂಥ ತಾಪಮಾನ ಇರಬೇಕು ಮತ್ತೆ ಆದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ ಅದನ್ನ ಅವರು ಕಾಪಾಡ್ಕೊಂಡು ಬಂದಿರೋದ್ರಿಂದ ಧಾನ್ಯದ ಆಗಿರ್ಬೋದು ಅಥವಾ ಬೀಜ ಆಗಿರ್ಬೋದು ಅದನ್ನ ಅವರು ಅದರ ಗುಣಮಟ್ಟವನ್ನು ಕಾಪಾಡ್ತಾರೆ. ಅದರಲ್ಲಿ ಬಣ್ಣನೂ ಕೆಡೋದಿಲ್ಲ, ಬೀಜ ಮೊಳಕೆ ಪ್ರಮಾಣನೂ ಕಡಿಮೆ ಆಗೋದಿಲ್ಲ. ಆಮೇಲೆ ಅವರು ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಬಿತ್ತನೆ ಮಾಡ್ತಕ್ಕಂಥ ಬೀಜಗಳ ಗುಣಮಟ್ಟ ಅದರಲ್ಲಿ ನಾವು ಕಾಪಾಡ್ಕೊಂಡು ಬರ್ಬೋದು ಮುಂದಿನ ಹಂಗಾಮಿನ ತನಕನು. ಈಗ ಹಳ್ಳಿಯಲ್ಲೆಲ್ಲ ಏನಾಗುತ್ತೆ, ಕೋಲ್ಡ್ ಸ್ಟೋರೇಜ್ ಇದ್ದವರು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಕ್ತಾರೆ. ಈಗ ಸಾಮಾನ್ಯವಾಗಿ ರೈತ ಬಾಂಧವರೆಲ್ಲ ಒಂದು ತಟ್ಟಿನ ಚೀಲದಲ್ಲಿ ಅಥವಾ ಸೆಣಬಿನ ಚೀಲದಲ್ಲಿ ತುಂಬಿಡ್ತಕ್ಕಂಥದ್ದು, ಇತ್ತೀಚೆಗೆ ಪ್ಲಾಸ್ಟಿಕ್ ಗೊಬ್ಬರ ಚೀಲಗಳು ಬಂದವೆ ಅದರಲ್ಲಿ ಬೀಜಗಳನ್ನ ಏರ್ ಟೈಟ್ ಆಗಿ ಕಟ್ಟಿಡ್ತಿರ್ತಾರೆ, ಆದಾಗೂ ಹುಳ ಆಗ್ತಿರ್ತವೆ. ನೀವು ತಜ್ಞರಾಗಿ ಹುಳ ಆಗ್ಲಾರ್ದಂತೆ ಬೀಜಗಳ ಸಂಗ್ರಹಣೆ ಮಾಡ್ಬೇಕಾದ್ರೆ ಏನು ಬದಲಾವಣೆ ಆಗಿದೆ ಇತ್ತೀಚೆಗೆ, ಯಾವ ರೀತಿ ಏನೇನು? ಅವರು ಸಾಮಾನ್ಯವಾಗಿ ಬಳಸ್ಕೊಂಡು ಬರ್ತಿರ್ತಕ್ಕಂತ ನಾವು ಗಮನಿಸಿರ್ತಕ್ಕಂತ ಗೋಣಿ ಚೀಲ ಆಗಿರ್ಬೋದು, ಬಟ್ಟೆ ಚೀಲ ಆಗಿರ್ಬೋದು, ಗೊಬ್ಬರ ಚೀಲಗಳಾಗಿರ್ಬೋದು, ಯಾವುದೇ ಈಗ ಬಳಸ್ತಕ್ಕಂಥವು ತೇವಾಂಶವನ್ನ ಹೀರ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಮುಖ್ಯವಾಗಿ ನಮ್ಗೆ ಬೀಜ ಸಂಗ್ರಹಣೆ ಮಾಡ್ಬೇಕಂದ್ರೆ ಮುಖ್ಯವಾದ ಶತ್ರು ಅಂದ್ರೆ ತೇವಾಂಶ. ಬೀಜದಲ್ಲಿ ಮೊದಲು ನಾವು ಚೆನ್ನಾಗಿ ಒಣಗಿಸ್ಕೊಳ್ಬೇಕು, ಒಣಗಿಸಿಟ್ಕೊಂಡ್ಬಿಟ್ಟು ಚೆನ್ನಾಗಿ ತೂರಿ, ಯಾಕಂದ್ರೆ ಮೊದಲಿಂದನು ಬರ್ತಕ್ಕಂಥದ್ದು ಹೊಲದಿಂದನೇ, ಕೀಟಗಳಾಗ್ಲಿ ಹುಳುಗಳಾಗ್ಲಿ ಸೇರ್ಕೊಂಡು ಬರ್ತಕ್ಕಂಥದ್ದು ಹೊಲದಿಂದನೇ ಪ್ರಾರಂಭ ಆಗುತ್ತೆ. ಬೀಜ ಸಂಗ್ರಹಣೆ ಶುರು ಆಗೋದು ಬೀಜ ತೆನೆ ಮೇಲೆ ಇರುವಾಗ್ಲೇನೆ, ಅಲ್ಲಿಂದನೇ ಕಾಪಾಡ್ಕೊಂಡು ಬರ್ಬೇಕು. ಅಂದ್ರೆ ಕಟಾವು ಮಾಡೋಕ್ಕಿಂತ ಮುಂಚಿತವಾಗಿ 15 ದಿನಗಳ ಮುಂಚಿತವಾಗಿ ನಾವು ಯಾವ್ದಾದ್ರು ಒಂದು ಔಷಧಿಯನ್ನು ಸಿಂಪರಣೆ ಮಾಡಬಹುದು, ಕೀಟನಾಶಕವನ್ನ ಹೆಚ್ಚಾಗಿ ಬೇವಿನ ಎಣ್ಣೆ ಕಷಾಯಗಳನ್ನಾಗ್ಲಿ ಮೆಲಾತಿಯನ್ನಾಗ್ಲಿ ನಾವು ಸಿಂಪರಣೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಹತೋಟಿ ಮಾಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಬಿಸಿಲಿಗೆ ಒಣಗಿಸೋದ್ರಿಂದ ಸುಮಾರು ಹೆಚ್ಚಾಗಿ ಕಾಡ್ತಕ್ಕಂತ ಎಲ್ಲಾ ಕೀಟಗಳನ್ನ ನಾವು ಅದರಿಂದ ರಕ್ಷಣೆ ಮಾಡ್ಕೋಬಹುದು. ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ತೂರಿ ಆಮೇಲೆ ನಾವು ಸಂಗ್ರಹಣೆ ಮಾಡ್ಕೋಬೇಕು. ಅಂದ್ರೆ ಇದರಲ್ಲಿ ತೇವಾಂಶವನ್ನ ಕಡಿಮೆ ಮಾಡ್ಕೋಬೇಕು ನಾವು. ಉದಾಹರಣೆ ಈಗ ಸೀರಿಯಲ್ಸ್ ಅಂತ ಹೇಳ್ತೀವಿ, ಅವಕ್ಕೆ ತೃಣಧಾನ್ಯಗಳಿಗೆ ಜೋಳ ನವಣೆ ಸಜ್ಜೆ ಅವಕ್ಕೆಲ್ಲವಕ್ಕೂ 10-12 ಇರ್ಬೇಕು. ಹಾಗೇನೆ ದ್ವಿದಳ ಧಾನ್ಯಗಳಿಗೆ 9% ಇರ್ಬೇಕು, 8-9. ಎಣ್ಣೆ ಕಾಳುಗಳ ಬೆಳೆಗೂ ಅತಿ ಕಡಿಮೆ ಇರ್ಬೇಕು, ಅದು ಕೂಡ 8% ಇರ್ಬೇಕು. ಈ ರೀತಿ ನಾವು ಕಡಿಮೆ ತೇವಾಂಶ ಇಟ್ಕೊಂಡ್ಬಿಟ್ಟು ಗಾಳಿ ಆಡದೆ ಇರತಕ್ಕಂತ ಚೀಲಗಳಲ್ಲಿ ನಾವು ಶೇಖರಣೆ ಮಾಡಬೇಕು. ಏರ್ ಟೈಟ್ ಬ್ಯಾಗ್ಸ್ ಇರಬೇಕು, ಮಾಯಿಶ್ಚರ್ನ ತೇವಾಂಶನ ಹೀರ್ಕೋಬಾರ್ದು, ಒಳಗಡೆ ಬಿಡಬಾರ್ದು. ಈಗ ಹೊರಗಡೆ ತೇವಾಂಶ ನಿಮ್ಗೆ ಜಾಸ್ತಿ ಇತ್ತು, ಹೊರಗಡೆ ಚಳಿ ಜಾಸ್ತಿ ಇತ್ತು ಅಥವಾ ಉಷ್ಣತೆ ಕಡಿಮೆ ಇತ್ತು ಅಂತಂದ್ರೆ ಈ ಬೀಜಗಳಲ್ಲಿರ್ತಕ್ಕಂಥ ತೇವಾಂಶ ಹೀರ್ಕೊಂಡ್ಬಿಡುತ್ತೆ. ಹೊರಗಡೆ ತೇವಾಂಶ ಜಾಸ್ತಿ ಇದ್ರೆ, ಅಕಸ್ಮಾತ್ ಹೊರಗಡೆ ಕಡಿಮೆ ಇತ್ತು ಈ ಬೇಸಿಗೆ ಕಾಲದಲ್ಲಿ, ಬೀಜದಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಅದು ಹೊರಗಡೆ ಹೋಗುತ್ತೆ ನೀವು ಗಾಳಿ ಆಡ್ತಕ್ಕಂಥ ಚೀಲಗಳಲ್ಲಿ ಇಟ್ಟರೆ. ಅದಕ್ಕೂ ಮುಂಚಿತವಾಗಿ ನಾವೇನೊಂದು ಎಚ್ಚರಿಕೆ ತಗೋಬೇಕು, ಮುನ್ನೆಚ್ಚರಿಕೆ ಅಂತಂದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಅದರ ತೇವಾಂಶ ಕಡಿಮೆ ಮಾಡಿಬಿಟ್ಟು ಗಾಳಿ ಆಡದೇ ಇರತಕ್ಕಂಥ ಚೀಲಗಳು, ಉದಾಹರಣೆಗೆ ಈಗ ಹೊಸದಾಗಿ ಕಂಡಿಡ್ದಿದ್ದಾರೆ ಅಥವಾ ಬಳಕೆನೂ ಮಾಡ್ತಾ ಇದ್ದಾರೆ, ಗ್ರೇನ್ ಪ್ರೋ ಬ್ಯಾಗ್ ಅಂತ ಹೇಳ್ಬಿಟ್ಟು ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾದವರು ಅದನ್ನ ಪ್ರೊಡಕ್ಷನ್ ಮಾಡಿದ್ದಾರೆ. ಅದು ಗಾಳಿ ಆಡೋದಿಲ್ಲ ಅದರಲ್ಲಿ. ಮತ್ತೊಮ್ಮೆ ಜೀರೋ ಫ್ಲೈ ಬ್ಯಾಗ್ ಅಂತ ಹೇಳ್ಬಿಟ್ಟು ಇನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಉತ್ಪಾದನೆ ಮಾಡಿರ್ತಕ್ಕಂಥದ್ದು, ಅಪ್ರೂವ್ ಮಾಡಿರ್ತಕ್ಕಂಥದ್ದು, ಡೆಲ್ಟಾ ಮೆಥ್ರಿನ್ ಅಂತ ಇನ್ಸೆಕ್ಟಿಸೈಡ್ ಅನ್ನ ಅದು ಲೇಪನ ಮಾಡಿರ್ತಾರೆ ಒಳಗಡೆ. ಅದರಲ್ಲೂ ಸಹ ನೀವು ಖರೀದಿ ಮಾಡಿಬಿಟ್ಟು ನೀವು ಕೂಡಿ ಸಂಗ್ರಹಣೆ ಮಾಡಿಡ್ಬೋದು. ಅಥವಾ ಇನ್ನೊಂದು ಹೇಳ್ಬೇಕಂದ್ರೆ ಮುಖ್ಯವಾಗಿ ಪಿಕ್ಸ್ ಬ್ಯಾಗ್ ಅಂತಾನು ಬರ್ತದೆ, ಮೂರು ಪದರ ಇರ್ತದೆ. ಮೂರು ಪದರ ಅಂದ್ರೆ ಒಂದು ಪದರಲ್ಲಿ ಮೊದಲು ನೀವೇನು ಸಂಗ್ರಹಣೆ ಮಾಡ್ಬೇಕಂತ ಇಟ್ಕೊಂಡಿರ್ತೀರೋ ಆ ಬೀಜಗಳನ್ನ ಅದ್ರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿರುವಿ ಕಟ್ಬೇಕು ಒಂದು ಚೀಲದಲ್ಲಿ. ಅದಾದ್ಮೇಲೆ ಇನ್ನೊಂದು ಪದರಿಂದ ಚೀಲ ಇರ್ತದೆ, ಅದ್ರೊಳಗೆ ಅದನ್ನ ಇಡಬೇಕು. ಹೀಗೆ ಒಟ್ಟಾರೆ ಮೂರು ಪದರ ಇರುತ್ತೆ. ಆಮೇಲೆ ಹೊರಗಿನ ಪದರನಲ್ಲಿ ಇಟ್ಟುಬಿಟ್ಟು ನೀಟಾಗಿ ಹೊರಗಡೆ ಕಟ್ಟಬೇಕು, ಹೊಲಿಬೇಕು. ಈ ರೀತಿ ನಾವು ಗಾಳಿ ಆಡದೆ ಇರತಕ್ಕಂಥ ತೇವಾಂಶವನ್ನ ಹೀರ್ಕೊಳ್ಳದೆ ಇರತಕ್ಕಂಥ ಚೀಲಗಳನ್ನ ನಾವು ಚೆನ್ನಾಗಿ ಅದರಲ್ಲಿ ಇಡೋದ್ರಿಂದ ನಾವು ಅದನ್ನ ಗುಣಮಟ್ಟವನ್ನ ಕಾಪಾಡ್ಕೋಬಹುದು. ಅದು ಅಲ್ಲದೆ ಮೊನ್ನೆ ತಾನೇ ಇನ್ನ ಇಷ್ಟು ಕೃಷಿ ವಿಶ್ವದಲ್ಲಿ ರಾಯಚೂರ್ ಅಡಿಯಲ್ಲಿ ಒಂದು ಒಂದು ಚೀಲವನ್ನ ಅಭಿವೃದ್ಧಿಪಡಿಸಿದ್ದಾರೆ, ರಿಕ್ಸ್ ಬ್ಯಾಗ್ ಅಂತ ಹೇಳಿ, ರಾಯಚೂರ್ ಇಂಪ್ರೂವ್ಡ್ ಕ್ರಾಪ್ ಬ್ಯಾಗ್ಸ್ ಅಂತ ಹೇಳಿ, ಕ್ರಾಪ್ ಸ್ಟೋರೇಜ್ ಬ್ಯಾಗ್ಸ್ ಅಂತ ಹೇಳಿ. ಅದು ಕೂಡ ಮೂರು ಪದರ ಇರ್ತದೆ. ಅದ್ರದ್ದು ಸುಮಾರು 50 ರೂಪಾಯಿ ಅಂತ ಹೇಳಿ ಅಂದಾಜು ಮಾಡಿದ್ರೆ ರೇಟ್ ಒಂದ್ ಬ್ಯಾಗಿಗೆ 50-55 ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿಸಿದ್ರೆ ಅಂದ್ರೆ ಕಡಿಮೆ ಬರುತ್ತೆ. ಇದ್ರಲ್ಲೂ ಸಹ ಮೂರು ಪದರ ಇರೋದ್ರಿಂದ ಒಳಗಿನ ಪದರಿನಲ್ಲಿ ಮೊದಲು ಒಳಗಿನ ಚೀಲದಲ್ಲಿ ಎರಡು ಪದರಗಳು ಮಾಯಿಶ್ಚರ್ ತೇವಾಂಶವನ್ನು ಹೀರ್ಕೊಳ್ಳಾರ್ದ ಇರ್ತಕ್ಕಂಥದ್ದು, ಅಂದ್ರೆ ಅದರಲ್ಲಿ ಮೈಕ್ರೋಗೇಜ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇಟ್ಟಿರ್ತಾರೆ. ಈ ತರ ಒಂದು ಚೀಲವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ಸಹ ಸುಮಾರು 2-3 ವರ್ಷಗಳ ಸಂಶೋಧನೆ ಪ್ರಕಾರ ಅದು ಎಲ್ಲಾ ಬೆಳೆಗಳಿಗೆ ಹೆಚ್ಚಾಗಿ ತೊಗರಿ, ಕಡಲೆ, ಹೆಸರು, ಏಕದಳ ಧಾನ್ಯಗಳಿಗೆ ಎಲ್ಲ ಸಂಶೋಧನೆ ಮಾಡಿ ಅದು ಉತ್ತಮ ಅಂತ ನಾವು ಕಂಡಿಡ್ಕೊಂಡಿದೀವಿ. ಅದು ಅಲ್ದೇನೆ ಇದು ಇವೆಲ್ಲವೂ ಪ್ಲಾಸ್ಟಿಕ್ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರ ಸ್ನೇಹಿ ಮತ್ತೆ ಸಹಜ ಕೃಷಿ, ಸಾವಯವ ಕೃಷಿ ಅಂತೆಲ್ಲ ಮಾತಾಡ್ತೀವಿ. ಅದೊಂದು ಒಂದು ಯೋಚನೆಯಲ್ಲಿ ನಾವು ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ಅಂತಾನು ನಾವೊಂದು ತಯಾರು ಮಾಡ್ತಾ ಇದೀವಿ. ಅದನ್ನು ಸಹ ಮೈಕ್ರೋಗೇಜ್ ಜಾಸ್ತಿ ಮಾಡಿದ್ರೆ ಸಿಕ್ತಕ್ಕಂತ ನಮ್ಮ ಬೆಳೆ ಇಳಿಕೆಗಳಿಂದ, ಕಟಾವ್ ಆದ್ಮೇಲೆ ಬರ್ತಕ್ಕಂತ ದೊರೆತಕ್ಕಂತ ಪದಾರ್ಥಗಳಿಂದ ಸೆಲ್ಯುಲೋಸ್ ತಗೊಂಡ್ಬಿಟ್ಟು ಅದರಿಂದ ಸ್ಟಾರ್ಚ್ ಮಾಡಿ ಅದರಿಂದ ನಾವೇನಾದರೂ ಬಯೋಡಿಗ್ರೇಡಬಲ್ ಪ್ಯಾಕಿಂಗ್ ಮಟೀರಿಯಲ್ ನಾವು ಹೊರಗಡೆ ಎಲ್ಲ ನೋಡ್ತಾ ಇದ್ದೀವಿ. ಈಗ ನೀವೇನೇ ಪ್ಯಾಕಿಂಗ್ ಮಟೀರಿಯಲ್ ತೊಗೊಂಡ್ರು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡು ಬರಬೇಡ್ರಿ, ಪ್ಲಾಸ್ಟಿಕ್ನ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಸಮಾಜ ಪರಿಸರ ಆಗಬೇಕು ಅಂತ ಹೇಳೋದ್ರಿಂದ ಇವೆಲ್ಲ ನಾವು ಬಳಸ್ತಕ್ಕಂಥ ಪ್ಯಾಕಿಂಗ್ ಮಟೀರಿಯಲ್ಸ್ ಎಲ್ಲ ಪ್ಯಾಕಿಂಗ್ ಚೀಲಗಳೆಲ್ಲವೂ ಪ್ಲಾಸ್ಟಿಕ್ ಆಗಿರೋದ್ರಿಂದ ಆದಷ್ಟು ಆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬಯೋಡಿಗ್ರೇಡಬಲ್ ಬ್ಯಾಗ್ಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಒಂದು ಸಂಶೋಧನೆ ಹೊಸದಾಗಿ ಶುರು ಮಾಡ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಬಂತು ಅಂದ್ರೆ ಅದರಲ್ಲಿ ಸ್ವಲ್ಪ ಇದರಲ್ಲಿ ಬರ್ತಕ್ಕಂಥ ಸ್ಟ್ರೆಂತ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಸ್ಟ್ರೆಂತ್ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋದೊಂದು ನಾವು ಯೋಚನೆ ಮಾಡ್ತಾ ಇದೀವಿ. ಈ ಒಂದು ನಿಟ್ಟಿನಲ್ಲಿ ಇದೊಂದು ಸಾವಯವ ಕೃಷಿಗೆ ಮತ್ತೆ ಆರ್ಗ್ಯಾನಿಕ್ ಸೀಡ್ ಸರ್ಟಿಫಿಕೇಶನ್ಗೂ ಸಹ ಇದು ಅನುಕೂಲ ಆಗುತ್ತೆ, ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದಲ್ಲೇ ಮತ್ತೆ ಮತ್ತೊಂದಾಗಿ ಹೇಳಬೇಕು ಅಂತಂದ್ರೆ ಹೆಚ್ಚಾಗಿ ತೇವಾಂಶದ ಬಗ್ಗೆ ನಾನು ನಿಮ್ಗೆ ಇಷ್ಟ ತನಕ ಹೇಳಿದೆ. ತೇವಾಂಶನ ನಾವು ಕಾಪಾಡ್ಕೋಬೇಕು, ಕಡಿಮೆಯನ್ನ ಇಟ್ಕೊಳಂಗ್ ನೋಡ್ಕೋಬೇಕು, ಚೀಲವನ್ನ ಗಾಳಿ ಆಡಲಾರ್ದಂಗೆ ಇರಬೇಕು ಅಂತ. ಅದಲ್ಲದೆ ಈಗ ಆಮ್ಲಜನಕ ಅದರಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಉಸಿರಾಟ ಜಾಸ್ತಿ ಆಗುತ್ತೆ, ಉಸಿರಾಟ ಜಾಸ್ತಿ ಆಗಿ ಹೀಟ್ ಜಾಸ್ತಿ ಆಗಿ ಶಾಖ ಜಾಸ್ತಿ ಆಗ್ಬಿಟ್ಟು ಅದರಲ್ಲಿರ್ತಕ್ಕಂಥ ಜೈವಿಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ ಹೊಸದೇನಪ್ಪಾ ಅಂತ ಹೇಳ್ಬಿಟ್ರೆ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತಾನು ಬರ್ತಾ ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅದಕ್ಕೆ ಪ್ಯಾಕಿಂಗ್ ಮಟೀರಿಯಲ್. ಅದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅದನ್ನ ಕಡಿಮೆ ದುಡ್ಡಿನಲ್ಲೂ ಸಹ ನಾವು ಮಾಡಬಹುದು. ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅದ್ರ ಮುಖ್ಯ ತತ್ವ ಏನಪ್ಪಾ ಅಂತಂದ್ರೆ ಅದರಲ್ಲಿ ಆಮ್ಲಜನಕವನ್ನ ಇರದ ಮಾಡೋದು. ಈ ಮುಂಚೆ ನಾವು ಹಗೇವ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇತ್ತು ಅಂದ್ರೆ ಹಗೇವ್ನಲ್ಲಿ ಮುಂಚೆ ಎಲ್ಲ ಪರೀಕ್ಷೆ ಮಾಡೋರು ಅದು ಇದೆಯೋ ಇಲ್ಲ ಅಂತೇಳಿ, ಆಮ್ಲಜನಕ ಇದೆಯೋ ಇಲ್ಲ ಅಂತೇಳಿ ಬೆಂಕಿ ಕಡ್ಡಿ ಹಚ್ಚಿಬಿಟ್ಟು ಪರೀಕ್ಷೆ ಮಾಡಿಬಿಟ್ಟು ಅದು ಇಲ್ಲ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಅದು ಬೀಜ ಇಡೋರು. ಅದೇ ರೀತಿ ಅದೊಂದು ತಂತ್ರಜ್ಞಾನ ಈಗ ಹೊರಗಡೆನೆ ಮಾಡಬಹುದಪ್ಪ ಅಂತ ಹೇಳ್ಬಿಟ್ಟು ಒಂದು ರೂಮಲ್ಲಿ ನೀವು ಪ್ಯಾಕಿಂಗ್ ಮಟೀರಿಯಲ್ಸ್ನ ನೀವು ಸೀಲಿಂಗ್ನು ಮಾಡಿಸ್ಕೊಂಬಂದು ಒಳಗೆ ಇಟ್ಕೋಬಹುದು, ನಿಮ್ಮ ರೂಮಲ್ಲೇ ಇಟ್ಕೋಬಹುದು. ಅಂದ್ರೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಆಮ್ಲಜನಕ ಕಡಿಮೆ. ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಬೀಜಗಳನ್ನು ಹಾಕೋದ್ರಲ್ಲಿ. ಈಗ ತಾವು ಮುಖ್ಯವಾಗಿ ಬೀಜದಲ್ಲಿ ತೇವಾಂಶ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತದೆ. ತೇವಾಂಶ ಬಹಳಷ್ಟು ಏನು 8% ಎಣ್ಣೆ ಕಾಳುಗಳಲ್ಲಿ, 9% ದ್ವಿದಳ ಧಾನ್ಯಗಳಲ್ಲಿ ಅಂತಕ್ಕಂಥ ವಿಚಾರ, ಜೊತೆಗೆ 10-11% ನಾವೇನು ತೃಣಧಾನ್ಯಗಳಲ್ಲಿ ಅಂತ ಹೇಳ್ತಾ ಇದ್ದೀರಿ. ಈಗ ಒಮ್ಮೆಮ್ಮೆ ರೈತ ಬಾಂಧವರು ಏನ್ ಮಾಡ್ತಾರೆ, ವಿಪರೀತವಾಗಿ ಬೀಜಗಳನ್ನ ಒಣಗಿಸಿಬಿಡ್ತಾರೆ ಬಿಸಿಲಿಗೆ. ಬಹಳಷ್ಟು ಬಿಸಿಲಿಗೆ ಒಣಗೋದ್ರಿಂದ ಮೊಳಕೆ ಪ್ರಮಾಣದ ಮೇಲೆ ಏನಾದ್ರು ಪರಿಣಾಮ ಆಗುತ್ತಂತ ಹೇಳಿ. ಹೌದು, ಬಹಳಷ್ಟು ಬಿಸಿಲಿಗೆ ಒಡ್ಬಾರ್ದು. ಇದು ಒಣಗಬೇಕು, ಅತಿ ಬಿಸಿಲಿನಲ್ಲಿ ಒಣಗಿಸಬಾರ್ದು. ಮಧ್ಯಾಹ್ನದ ಅತಿ ಬಿಸಿಲಾಗಿರ್ತಕ್ಕ 12-2 ಏನಿದೆಯಲ್ಲ ಆ ಒಂದು ಸಮಯದಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ, ಅವಾಗ ಇರ್ಲಾರ್ದಂಗೆ ನೋಡ್ಕೋಬೇಕು. ಅದನ್ನ ಮುಚ್ಚೋದಾಗ್ಲಿ ಆತರ ಅದನ್ನ ಆದಷ್ಟು ಆ ಒಂದು ಅತಿ ಶಾಖದಲ್ಲಿ ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ಅದನ್ನ ಅದರಲ್ಲಿ ಒಣಗಿಸಬಾರ್ದು. ಉದ್ದೇಶ ಏನು ಅಂತಂದ್ರೆ ಕೀಟಗಳನ್ನ ನಾಶ ಮಾಡೋದು. ಜಾಸ್ತಿ ಬಿಸಿಲಿಗೆ ಒಡ್ಡಿದ್ರೆ ಒಂದು 2-3 ದಿನ ನಡೆಯುತ್ತೆ, ಜಾಸ್ತಿ ಒಡ್ಬಾರ್ದು. ಇನ್ನು ಮುಖ್ಯವಾಗಿ ತಾವು ಹೇಳಿದ್ರೆ ಈಗ ಹೊಸ ತಂತ್ರಜ್ಞಾನ ಬಂದಿದ್ದಾವೆ, ಏನು ಪ್ಯಾಕ್ ಮಾಡ್ತಕ್ಕಂಥ ಬ್ಯಾಗ್ಗಳು ಸಿಗ್ತಾ ಇದ್ದಾವೆ, ಒಳ್ಳೊಳ್ಳೆ ಬ್ಯಾಗ್ಗಳು, 3 ಲೇಯರ್ ಇರ್ತಕ್ಕಂಥ ಬ್ಯಾಗ್ಗಳು ಬಂದಿದ್ದಾವೆ ಅಂತಕ್ಕಂಥ ವಿಚಾರ. ಇನ್ನು ಮುಖ್ಯವಾಗಿ ನಾವು ಸಂಗ್ರಹಣೆ ಮಾಡ್ತಕ್ಕಂಥ ಕೊಠಡಿಗಳು ಇರ್ತವೆ, ಬೀಜವನ್ನು ಇಡ್ತಕ್ಕಂಥ ಕೊಠಡಿ, ಅಲ್ಲಿ ಹೇಗೆ ಕೊಠಡಿಯಲ್ಲಿ ವ್ಯವಸ್ಥೆಗಳು ಇರಬೇಕಂತೀರಿ? ಕೊಠಡಿಯಲ್ಲಿ ಗಾಳಿ ಬೆಳಕು ಆಡುವಂಥ ವ್ಯವಸ್ಥೆ ಇದ್ರೆ ಒಳ್ಳೇದಂತೀರ, ಅಥವಾ ಅಲ್ಲಿ ತಂತ್ರಜ್ಞಾನ ಯಾವ ರೀತಿ ಸುಧಾರಣೆ ಆಗಬೇಕಾಗಿದೆ? ಗಾಳಿ ಬೆಳಕು ಆಡಬೇಕು ಸರ್. ಆದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೊದಲಿಗೆನೆ ನಾವು ಕೀಟನಾಶಕಗಳೆಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಸಿಂಪರಣೆ ಮಾಡ್ಬೇಕು. ಮೊದಲು ಸ್ವಚ್ಛತೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಗೋಡೆಗಳಿಗೆಲ್ಲ ಸಿಂಪರಣೆ ಮಾಡ್ಕೊಂಡ್ಬಿಟ್ಟು ನೀವು ಉಪಯೋಗಿಸ್ತಕ್ಕಂತ ಚೀಲಗಳನ್ನು ಸಹ ಮೆಲಾತಿಯನ್ ದ್ರಾವಣದಲ್ಲಿ ಎದ್ದಿ ಹಳೇದೇನಾರ ಆಗಿದ್ರೆ ಹೊಸದಿದ್ರೆ ಅದನ್ನ ನೇರವಾಗಿ ಬಳಸಬಹುದು ನಾವು. ಅದನ್ನ ಅದ್ದಿ ಒಣಗಿಸ್ಬಿಟ್ಟು ಚೆನ್ನಾಗಿ ಕೀಟಗಳಿರ್ಲಾರ್ದಕ್ಕಂತ ಹೊಸ ಚೀಲಗಳನ್ನ ಬಳಸಿ ಆಮೇಲೆ ಒಂದು ಹಲಗೆ ಮೇಲೆ ಇಡಬೇಕು, ಪ್ಲಾಸ್ಟಿಕ್ ಹಲಗೆ ಮೇಲೆ. ಯಾಕಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶ ಬೀಜಕ್ಕೆ ಬರಬಾರ್ದು ಚೀಲಗಳಿಗೆ. ಈವನ್ ಗೋಡೆಯಿಂದ ಸ್ವಲ್ಪ ದೂರ ಇಡಬೇಕು, 1-2 ದೂರ ಇಟ್ಟರೆ ಇನ್ನೂ ಒಳ್ಳೆಯದು. ಆ ಗೋಡೆಯಲ್ಲಿರ್ತಕ್ಕಂಥ ತೇವಾಂಶನೂ ಆ ಬೀಜಕ್ಕೆ ಬರಬಾರ್ದು. ಈ ರೀತಿಯಾಗಿ ನೀವು ಗೋದಾಮುಗಳಾಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೇ ರೂಮ್ನಲ್ಲಿ ನೀವು ಬೀಜಗಳನ್ನ ಸಂಗ್ರಹಣೆ ಮಾಡಿಟ್ಕೋಬೇಕು ಅಂತಂದ್ರೆ ನಿಮಗೆ ಕಟ್ಟಿಗೆ ಹಲಗೆ ಇರ್ಬೋದು, ಪ್ಲಾಸ್ಟಿಕ್ ಹಲಗೆಗಳಿರ್ಬೋದು, ನೀವನ್ನು 4-5 ಲೇಯರ್ ಪದರದ್ದು ಯಾವ್ದಾದ್ರು ಒಂದಿಷ್ಟು ಚೀಲಗಳು ಪ್ಲಾಸ್ಟಿಕ್ ಚೀಲಗಳ ಮೇಲೆ ಅದನ್ನ ಇಡಬೇಕಾಗತ್ತೆ. ಯಾಕಂದ್ರೆ ಮುಖ್ಯವಾಗಿ ತೇವಾಂಶ ಚೀಲಗಳಿಗೆ ಬಡಿಬಾರ್ದು ಅಂತ. ಇಷ್ಟೆಲ್ಲ ಒಣಗಿಸ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ಟು ಬೀಜಗಳನ್ನ ಸಂಗ್ರಹಣೆ ಮಾಡಕ್ ತಂದ್ರು 3 ತನಕ ನಾವು ಕೀಟಗಳ ಹಾವಳಿ ಸ್ವಲ್ಪ ಕಡಿಮೆ ಇರ್ತದೆ. 3 ನಂತರ ಮತ್ತೆ ನಮ್ಗೇನಾರು ಕಂಡು ಬಂದ್ರೆ, ಈಗ ತಮಿಳ್ನಾಡು ಅವರು ಒಂದಿಷ್ಟು ಡೆವಲಪ್ ಮಾಡಿದ್ದಾರೆ ಪ್ರೋಬ್ಸ್ ಅಂತ ಹೇಳ್ಬಿಟ್ಟು ಹಿಂಗೆ ಒಳಗಡೆ ಹಾಕ್ಬಿಟ್ಟು ನೋಡೋದು, ಅಥವಾ ನೀವೇ ಅದನ್ನ ಚೀಲಗಳಿಂದ ಸ್ಯಾಂಪಲ್ ತಗೊಂಡ್ಬಿಟ್ಟು ಸ್ವಲ್ಪ ನೋಡಿ ಜರಡಿ ಹಿಡಿದ್ರೆ 500 ಬೀಜಕ್ಕೆ ಏನಾದ್ರು 2 ಹೆಚ್ಚಿನ ಕೀಟಗಳು ಕಂಡು ಬಂದ್ರೆ ಧೂಪ ಹಾಕಬೇಕು, ಇಲ್ಲ ಕಡಿಮೆ ಇದೆ ಅಂತಂದ್ರೆ ನೀವು ಸ್ಪ್ರೇ ಮಾಡ್ಬೇಕು ಮೆಲಾತಿಯನ್ ಸ್ಪ್ರೇ ಎಲ್ಲದಕ್ಕೂ ಮತ್ತೊಮ್ಮೆ. ಅಕಸ್ಮಾತ್ ಜಾಸ್ತಿ ಇತ್ತು ಅಂತಂದ್ರೆ ಮತ್ತೆ ಮತ್ತೆ ಚೀಲ ಬಿಚ್ಚಿ ಎಲ್ಲ ಮಾಡೋಕ್ಕಾಗಲ್ಲ, ಧೂಪೀಕರಣ ಮಾಡ್ಬೇಕಾಗತ್ತೆ, ಹೊಗೆ ಹಾಕ್ಬೇಕಾಗತ್ತೆ. ಅದು ಹೊಗೆ ಹಾಕೋದನ್ನ ಎಲ್ಲರೂ ಮಾಡಬಾರ್ದು, ವಿಜ್ಞಾನಿಗಳನ್ನ ಕರ್ಕೊಂಡು ಎಕ್ಸ್ಪರ್ಟ್ ಬೇಕು, ಅನುಭವಿ ಇನ್ನೂ ಡೇಂಜರಸ್ ಇರ್ತದೆ. ಅದರಲ್ಲಿ ನೀವು ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಹೇಳಿ ಬರ್ತದೆ, ಅದು ಟಿ ಸ್ಯಾಚೆಟ್ ಬರುತ್ತಲ್ಲ ಆ ತರ ಈಗ ಹೊಸದಾಗಿ ಮಾಡಿದ್ದಾರೆ. ಮೊದಲು ಟ್ಯಾಬ್ಲೆಟ್ ಬರ್ತಿತ್ತು, ಚೀಲಗಳಿಗೆ 10 ಇದ್ರೆ 3 ಟ್ಯಾಬ್ಲೆಟ್ ಬೇಕು. ಆ ತರದ ಪ್ರಮಾಣದಲ್ಲಿ ಅವ್ರು ಬಂದು ನಿಮಗೆ ಮಾಡ್ಕೊಟ್ಟು ಹೋಗ್ತಾರೆ. ಅದನ್ನ ಚೀಲಗಳ ನಡುವೆ ಇಟ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಗಾಳಿ ಆಡ್ಲಾರ್ದಂಗೆ ಹೊದಿಸ್ಬಿಟ್ಟು 1 ಕಾಲ ಹಾಗೆ ಇಡಬೇಕಾಗತ್ತೆ. ಅದ ನಂತರ ಅದನ್ನ ತೆಗಿಬೇಕಾಗತ್ತೆ. ಅಥವಾ ಇನ್ನೂ ಕೆಲವೊಬ್ರು ಇನ್ನ ಮುಂಚೆ ಇನ್ನೊಂದು ತಂತ್ರಜ್ಞಾನ ಬಳಸ್ತಾ ಇದ್ರು, ಇಲ್ಲೆಲ್ಲ ತೊಗರಿ ಜಾಸ್ತಿ ಬೆಳೀತಾರೆ, ಅದರಲ್ಲಿ ಉಸುಕನ್ನ ಬೆರೆಸಿ ಇಡೋದು. ಉಸುಕು ಇನ್ನೂ ಒಂದು ವಿಚಾರ ಅಂತಂದ್ರೆ, ಈ ಹೆಸರು ತೊಗರಿ ಇರಬಹುದು, ಕಡಲೆ ಇರಬಹುದು, ಆಮೇಲೆ ಕೆಲವೊಂದು ಬಿಳಿಜೋಳದ ಇರಬಹುದು ತಳಿಗಳು ಏನು ಹೇಳ್ತೀವಿ ವಿಶೇಷವಾಗಿ ತಳಿಗಳು, ಇದನ್ನ ರೈತರು ಕೆಲವೊಂದಿಷ್ಟು ಜನ ರೈತರು ಕೇಳಿದಾಗ, ಇಲ್ಲ ನಾವು ರಾಶಿ ಮಾಡೋದಿಲ್ಲ, ಇದನ್ನ ಬೀಜವನ್ನ ಸಪರೇಟ್ ಮಾಡಂಗಿಲ್ಲ, ಹಂಗೆ ತನೆಯನ್ನ ನಾವು ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀವಿ, ಕಾಯಿಗಳನ್ನೇ ಒಣಗಿಸಿ ಚೆನ್ನಾಗಿ ಕಟ್ಟಿಟ್ಬಿಡ್ತೀವಿ, ಹುಳ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ, ಇದು ಸರಿ ಅಂತೀರ ಹೇಗೆ? ಕಟ್ಟಿಡ್ಲಿ ಸರ್, ಕಟ್ಟಿಡೋದ್ರಿಂದ ಏನು, ಅದು ಕೊನೆಗೆ ಅವ್ರು ಬಿತ್ತನೆ ಟೈಮ್ನಲ್ಲಿ ಅದನ್ನ ಸಪರೇಟ್ ಮಾಡ್ಕೊಂಡಿರ್ತಾರೆ. ಮೊದಲೇ ಹೇಳಿದ್ನಲ್ಲ, ಗಿಡದಲ್ಲಿ ಇರಬಾರ್ದು, ತಂದ್ಮೇಲೆ ಆ ಚೀಲದಲ್ಲಿ ಹಾಕಿ ಇಡ್ತಾರಲ್ಲ ಅದರಲ್ಲೂ ಹುಳ ಬರಲಾರ್ದಂಗೆ ನೋಡ್ಕೋಬೇಕು. ಮುಂಚೆ ಎಲ್ಲ ಅಡಿಗೆ ಮನೆ ಮುಂದೆಲ್ಲ ಕಟ್ತಾ ಇದ್ರು, ಆಕ್ಚುಲಿ ಅದರಲ್ಲಿ ಬರ್ತಕ್ಕಂಥ ಹೊಗೆಗಳು ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಆ ತರದ ಹೊಗೆಯಲ್ಲಿ ಇರ್ತಕ್ಕಂತ ವಿಷಯುಕ್ತ ಅನಿಲ ಅದನ್ನ ಕಂಟ್ರೋಲ್ ಕಾಪಾಡ್ತಿತ್ತು ಹೊಗೆಯಿಂದ. ಅದು ಬದಲು ಇವರು ಮೆಲಾತಿಯನ್ನ ಸ್ಪ್ರೇ ಮಾಡೋದಾಗ್ಲಿ ಅಥವಾ ಈ ತರ ಪುಡಿಗಳನ್ನ ಸಹ ಬೆರೆಸಿ ಇಡಬಹುದು, ಸ್ವೀಟ್ ಫ್ಲಾಗ್ ರೈಸ್, ಬಜೆ ಪೌಡರ್ ಆಗಲಿ, ನಿಮ್ದು ಆಮೇಲೆ ಈ ಸೀತಾಫಲ ಬೀಜದ ಪುಡಿಗಳಾಗ್ಲಿ, ಬೇವಿನ ಎಲೆ, ಮೆಣಸಿನಕಾಯಿ, ಲವಂಗ, ಏಲಕ್ಕಿ, ಆಮೇಲೆ ಇದು ಕಾರಿದ್ದಂತ ಜವಾರಿ ಮೆಣಸಿನಕಾಯಿಯನ್ನ, ಬೆಳ್ಳುಳ್ಳಿ, ಶುಂಠಿ, ಈ ತರದ್ದೆಲ್ಲ ಈಗ ಮತ್ತೆ ಮತ್ತೆ ಎಲ್ಲ ರಾಸಾಯನಿಕಗಳನ್ನ ಬಳಸಿ ಮತ್ತೆ ನಾವು ಅದೇ ಕಾಳುಗಳನ್ನ ಬಳಸೋದ್ರಿಂದ ವಿಶೇಷವಾಗಿ ಸಾವಯವ ಅಂತ ಬಂದಾಗ ಇವನ್ನೆಲ್ಲ ನಮ್ಮ ಸಾವಯವ ಪದ್ಧತಿ ಒಳಗೆ ಸಂಗ್ರಹಣೆ ಮಾಡಿಡಬೇಕಾಗತ್ತೆ. ಈಗ ಅವನು ಸಹ ಹೊಸ ತಂತ್ರಜ್ಞಾನ ಮೂಲಕ ಈಗ ಏನ್ ಸಿಗ್ತಾವಲ್ಲ ಸರ್, ಈ ಪುಡಿಗಳೆಲ್ಲ ಸಿಗ್ತವೆ ಹೊರಗಡೆ, ಬಜೆ ಪುಡಿ ಸಿಗುತ್ತೆ, ಈವನ್ ಬೇವಿನ ಪುಡಿನೂ ಸಿಗ್ತವೆ. ಅದರಲ್ಲಿರ್ತಕ್ಕಂಥ ರಾಸಾಯನಿಕ, ಉದಾಹರಣೆಗೆ ಬೇವಿನಲ್ಲಿ ರಾಜಾರಿ ರಕ್ತಿನ ಅಂತ ಇರ್ತದೆ, ಇದು ಬಜೆನಲ್ಲಿ ಒಂದು ಔಷಧಿ ಇರ್ತದೆ, ಆ ವಿಷಯುಕ್ತ ಔಷಧಿ ಏನಿದೆಯಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ನ್ಯಾನೋ ಟೆಕ್ನಾಲಜಿ ಬಳಸ್ಕೊಂಡ್ಬಿಟ್ಟು ಅದ್ರ ನೇರವಾಗಿ ಅದರಲ್ಲಿರ್ತಕ್ಕಂಥ ಔಷಧಿಯನ್ನೇ ಪುಡಿ ರೂಪದಲ್ಲಿ, ಎಣ್ಣೆ ರೂಪದಲ್ಲಿ ತರ್ತಾ ಇದ್ದಾರೆ, ಪುಡಿ ರೂಪದಲ್ಲಿ ತರ್ತಾ ಇದ್ದಾರೆ. ಆ ಪುಡಿಯನ್ನು ಸಹ ಅದು ಕಾನ್ಸಂಟ್ರೇಟೆಡ್ ಇರುತ್ತೆ. ಈಗ ಹೆಂಗೆ ಯೂರಿಯಾನ ನ್ಯಾನೋ ಯೂರಿಯಾ ಅಂತ ಹೇಳ್ಬಿಟ್ಟು ನೀವು 4 ml ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ, ಟನ್ ಗಟ್ಟಲೆ ನೀವು ಯೂರಿಯಾ ಹೊಲಕ್ಕೆ ಹಾಕೋದು, 1 ಒಂದು ಫಾರ್ಮಲ್ ಬಂದಿದೆ. ಅದೇ ತರ ಈ ಪುಡಿಗಳನ್ನು ಸಹ ನ್ಯಾನೋ ತಂತ್ರಜ್ಞಾನ ಬಳಸ್ಕೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಆಕ್ಟಿವ್ ಇನ್ಗ್ರೀಡಿಯೆಂಟ್ ಅಂದ್ರೆ ಏನು ಔಷಧಿ ಪ್ರಮಾಣ ಇದೆಯಲ್ಲ ಅದನ್ನೇ ಬೇರ್ಪಡಿಸಿ ಅದನ್ನ ಪುಡಿ ರೂಪದಲ್ಲಿ ತರ್ತಾ ಇದ್ದಾರೆ. ಈಗ 20 ಹಾಕೋ ಬದಲು ನೀವು ಅದನ್ನ 5 ಆ ತರ ನೀವು ಅದನ್ನ ಲೇಪನ ಮಾಡಿನೂ ಇಟ್ಕೋಬಹುದು. ಈ ನೀವು ತೆನೆಗಳು ಹೇಳಿದ್ರಿ, ಮುಂಚೆ ಎಲ್ಲ ತೆನೆಗಳನ್ನ ಆರಿಸ್ಕೊಂಡು ಬಂದು ಒಳಗಿಟ್ಕೊಂಡ್ಬಿಟ್ಟು ಅದನ್ನೇ ಬಿತ್ತನೆಗೆ ಬಳಸ್ತಾ ಇದ್ರು. ಆಮೇಲೆ ಅವನ್ನ ಕೆಲವೊಂದು ಅಡಿಕೆಗಳಲ್ಲಿ ಇಟ್ಕೊಂಡು ಆಮೇಲೆ ಚೀಲಗಳಲ್ಲಿ ಇಟ್ಕೊಳ್ಳೋದು, ಕಟ್ಟೋದು, ಆ ತರ ಎಲ್ಲಾನು ಮಾಡ್ತಾ ಇದ್ರು. ಈಗ ಸಾವಯವ ಕೃಷಿಯನ್ನ ಮಾಡುವಂತವ್ರಿಗೆ ಯಾವ ಪದ್ಧತಿ ಹೇಳ್ತಿರ್ತಾವ? ಸಾವಯವ ರೀತಿ ಒಳಗ ಸಂಗ್ರಹಣೆ ಮಾಡಿ ಇಡೋದು ಒಳ್ಳೇದಂತೀರಾ? ಸಾವಯವ ರೀತಿ ಒಳಗ ಯಾವ್ದು ಕೆಮಿಕಲ್ ಟ್ರೀಟ್ ಮಾಡಲಾರ್ದೆ ಏನಾದರೂ ನಮ್ಮ ಹಳ್ಳಿ ಪದ್ಧತಿ ಒಳಗೆ ಬರ್ತಾವಲ್ಲ ಇವಾಗ, ಆ ರೀತಿನ ಸಂಗ್ರಹಣೆ ಮಾಡಿ ಇಡೋದು ಒಳ್ಳೇದಂತ ಹೇಳ್ತಿರ್ತಾವ? ಹೌದು ಸರ್, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು, ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ಕ್ರಮಗಳು. ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಬೀಜ ಸಂಗ್ರಹಣೆ ಮಾಡುವಂತವ್ರಿಗೆ ಮುಖ್ಯವಾದಂತ ಕಾಳಜಿ ಏನ್ ತಗೋಬೇಕಾಗಿದೆ ಸಂಗ್ರಹಣೆ ಮಾಡುವಾಗ? ಮುಖ್ಯವಾಗಿ ಅಂದ್ರೆ ಸರ್, ಮೊದಲೇ ಹೇಳಿದೆ ನಾನು, ಬೆಳೆ ಕಟಾವಿನ ಹಂತದಲ್ಲಿ ನಾವು ನೋಡ್ಬೇಕು. ಈಗ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ ತೊಗರಿನಲ್ಲಿ ಕೊನೆಗೆ ಮೊದಲೆಲ್ಲ ನಾವೇನಾದ್ರೂ ಔಷಧಿ ಸಿಂಪರಣೆ ಮಾಡಿ ಕೀಟಗಳನ್ನ ನಾವು ಕಂಟ್ರೋಲಿಗೆ ಹತೋಟಿಗೆ ತರದೇ ಇದ್ರೆ ಪಾಡ್ ಫ್ಲೈ ಅಂತ ಎಲ್ಲ ಬರುತ್ತೆ, ಅದ್ರದ ಮೇಲೆ ಹಸಿರು ಕೀಡೆ ಎಲ್ಲ ಬಂದಿರುತ್ತೆ ಸರ್. ಅವೆಲ್ಲವನ್ನ ಏನ್ ಮಾಡ್ತವೆ, ಬೀಜಗಳಿಗೆಲ್ಲ ಅಲ್ಲೇನೆ ಗಿಡದಲ್ಲೇನೆ ತಿಂದು ಹಾಕ್ಬಿಟ್ಟಿರ್ತವೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಬೀಜ ಅಂಕುರ ಅಂತ ಹೇಳ್ತೀವಿ ನಾವು, ಜರ್ಮ್ ಪೋರ್ಷನ್ ಅನ್ನೇ ಅದನ್ನ ತಿಂದಾಕ್ಬಿಟ್ಟು ಅಂತ ಬೀಜಗಳನ್ನ ನೀವು ಸಂಸ್ಕರಣಾ ಘಟಕಕ್ಕೆ ತಂದ್ರೂ ಬೇರ್ಪಡಿಸೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಮುಖ್ಯವಾಗಿ ಹೇಳೋದೇನಂದ್ರೆ, ನೀವು ಹೊಲದಲ್ಲಿ ಒಂದಿಷ್ಟು ಮುಖ್ಯವಾಗಿ ಕಣ್ತೋಟಿ ಮಾಡ್ಕೊಳ್ಬೇಕು ಕೀಟಗಳನ್ನ. ಅಲ್ಲಿಂದ ನಂತರ ಬರ್ತಕ್ಕಂಥ ನಮ್ದು ಶತ್ರು ಅಂದ್ರೆ ತೇವಾಂಶ. ಚೆನ್ನಾಗಿ ಒಣಗಿಸಿ ನೀವು ಬೆಜ ಪುಡಿ ಆಗಲಿ, ಬೇವಿನ ಎಣ್ಣೆನಾಗಲಿ, ಬೇವಿಂದು ಪುಡಿ ಆಗಲಿ, ಈ ಥರದ್ದು ಸಾವಯವ ಅವೆಲ್ಲವನ್ನು ನೀವು ಅದನ್ನ ಜೊತೆಗೆ ಸೇರಿಸಿ ಗಾಳಿ ಆಡ್ತಕ್ಕಂಥ ತೇವಾಂಶ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಇಡೋದು ಒಳ್ಳೇದು. ಒಟ್ಟಾರೆ ಕೊನೆಯದಾಗಿ ಬೀಜ ಒಂದು ನಿರ್ವಹಣೆ ಕ್ರಮಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಬಂದಿದ್ದಾವೆ, ಇತ್ತೀಚೆಗೆ ಏನೇನು ಸಂಗ್ರಹಣೆ ಮಾಡಲಿಕ್ಕೆ ಅವಕಾಶಗಳಿದಾವೆ ಅಂತಕ್ಕಂಥದ್ದು? ಮೊದಲನೇದಾಗಿ ನಿರ್ವಹಣಾ ಕ್ರಮಗಳಲ್ಲಿ ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು ಸರ್. ಈ ಮುಂಚೆ ಹೇಳಿದೆ ನಾನು, ತೇವಾಂಶ ಶೇಕಡ 10% ಕಡಿಮೆ ಇರಬೇಕು. ಹಂಗಿದ್ದಾವಾಗ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಅಕಸ್ಮಾತ್ ಕೀಟಗಳ ಹಾವಳಿ ಕಂಡು ಬಂತು ಅಂದರೆ ನಾವು ವಿಷಾನಿಲ ಹೇಳಿದೆ ನಾನು, ಅಲ್ಯೂಮಿನಿಯಂ ಫಾಸ್ಫೈಡನ್ನು ಬಳಸಬೇಕು ಅಂಥೇಳಿ 2-3 ಬಿಲ್ಲೆಗಳನ್ನ 1 ಟನ್ ಧಾನ್ಯಕ್ಕೆ ಸಂಗ್ರಹಣೆ ಮಾಡುವಾಗ ಉಪಯೋಗಿಸ್ತಕ್ಕಂಥ ಗೋಣಿ ಚೀಲಗಳನ್ನ ಮೆಲಾಥಿಯನ್ ದ್ರಾವಣದಲ್ಲಿ ಟ್ರೀಟ್ ಮಾಡಬೇಕು. ಆಮೇಲೆ ದ್ವಿದಳ ಧಾನ್ಯಗಳಿಗೆ ಮೊದಲೇ ಔಡಲ ಎಣ್ಣೆ ಅದೆಲ್ಲ ಬಳಸಬಹುದು, ಎಣ್ಣೆ ಲೇಪನ ಮಾಡಬಹುದು. 1 kg ಬೀಜಕ್ಕೆ 4-5 ml ಸಾಸಿವೆ ಎಣ್ಣೆನೂ ಇರಬಹುದು, ಶೇಂಗಾ ಎಣ್ಣೆನೂ ಇರಬಹುದು, ಔಡಲ ಎಣ್ಣೆನೂ ಇರಬಹುದು ಲೇಪನ ಮಾಡಿರೋದು. ಅಂದ್ರೆ ಈ ಹೆಸರುಕಾಳು, ತೊಗರಿಕಾಳು, ಮಡಿಕೆಕಾಳು ಇವುಗಳನ್ನು ಸಂಗ್ರಹ ಮಾಡಬೇಕಾಗಿತ್ತು ಅಂದ್ರೆ ಬೀಜಕ್ಕಾಗಿ. ಆಮೇಲೆ ಅದು ಅಲ್ಲದೆ ಬೇವಿನ ಎಲೆ, ಬೇವಿನ ಬೀಜದ ಪುಡಿ, ಬೇವಿನ ಎಣ್ಣೆ ಇವುಗಳೆಲ್ಲನೂ ನಾವು ಬಳಸಬಹುದು. ಇದರಲ್ಲದೆ ನಮ್ಮಲ್ಲಿ ಒಂದಿಷ್ಟು ಮರಳು, ಬೂದಿ ಅವೆಲ್ಲ ಸೇರಿಸಿ ದ್ವಿದಳ ಧಾನ್ಯದಲ್ಲಿ ಒಂದು ಹೇಳ್ತಾರೆ, 24 ಗಂಟೆಗಳ ಕಾಲ ನಾವು ಬಿಸಿಲಿನಲ್ಲಿ ಒಣಗಿಸ್ಬೇಕು ಚೆನ್ನಾಗಿ. ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿ ಅದ್ರ ಮೇಲೆ 2 cm ದಪ್ಪ ನಾವು ಮರಳು ತುಂಬಿ ಮೇಲ್ಗಡೆ ಉಸುಗ್ ಹಾಕ್ಬಿಡೋದು ಸರ್. ಉಸುಗ್ ಹಾಕೋದ್ರಿಂದ ಕೆಳಗಿನ ಇವು ಯಾವ ಓಡಾಡೋದು ಕಡಿಮೆ ಆಗುತ್ತೆ. ಈಗ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ ಸರ್, ಮುಂದೆ ಅದನ್ನ ತಡಿಬಹುದು ನಾವು. ಇದಲ್ಲಂದು ನಾವು ಪೂಸಾ ಬಿನ್ ಪಕ್ಕಾ ಕೋಟಿ ಇಂಥ ಸುಧಾರಿತ ಕಣಜಗಳು ನಮ್ಗೆ ಏನಾರು ಈಗ ಸಿಕ್ಕರೆ ಅಥವಾ ಮುಂಚೆನೂ ಒಂದಿಷ್ಟು ಮಾಡಿ ಇಟ್ಕೊಂಡಿರ್ತಾರೆ, ಪಕ್ಕಾ ಕೋಟಿ ಅಥವಾ ಗಡಾರ ಪುರಿ ಈ ತರದ್ದು. ಈ ಬೀಜ ಸಂಗ್ರಹಣೆಗಾಗಿ ಮನೆಯಲ್ಲೇ ರೈತರು ದೊಡ್ಡ ಡ್ರಮ್ಗಳನ್ನ ಮಾಡಿಸಿ ಈಗೇನ್ ನಾವು ಹೇಳಿದೇವಲ್ಲ ಸರ್ ತೊಗರಿಗೆ, ಏರ್ ಟೈಟ್ ಡ್ರಮ್ ಅಲ್ಲೇ ಮಾಡ್ತಾರೆ. ಏರ್ ಟೈಟ್ ಡ್ರಮ್ ಮೊದಲೆಲ್ಲ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಸ್ವಚ್ಛ ಮಾಡಿರ್ತಕ್ಕಂತ ಈ ತೊಗರಿದ್ದನ್ನ ಅದ್ರಲ್ಲಿ ಹಾಕ್ಬೇಕು. ಅದ್ರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನ ಲೇಯರ್ ಬೈ ಲೇಯರ್ ಹಾಕ್ತಾರೆ, 30% ಒಂದಿಷ್ಟು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಉಸುಗ್ ಹಾಕೋದು, ಅದ್ರ ಮೇಲೆ ಮತ್ತೆ ತೊಗರಿ ಹಾಕೋದು, ಅದ್ರ ಮೇಲೆ ಉಸುಗ್ ಹಾಕೋದು, ಲೇಯರ್ ಬೈ ಲೇಯರ್. ಅದು ಅಲ್ಲಂದು ಕೆಲವೊಂದು ಈಗ ಧೂಪೀಕರಣದ ಬಗ್ಗೆನು ಹೇಳಿದೆ ನಾನು, ಅದು ಹೊರಗಡೆ ಮಾಡೋಕ್ಕಾಗಲ್ಲ ದೊಡ್ಡ ಪ್ರಮಾಣದಲ್ಲಿ. ನೀವೇನು ಚೀಲಗಳೆಲ್ಲ ತುಂಬಿಟ್ಕೊಂಡ್ರೆ ಅದು ಬೇರೆ ರೀತಿ ಮಾಡ್ತಾರೆ. ಇವನ್ ನೀವು ಅದು ಅಲ್ಲ ಅಂದ್ರು ನೀವು ಹೇಳಿದ್ರೆ ಪ್ಲಾಸ್ಟಿಕ್ ದೊಡ್ಡ ಕ್ಯಾನ್ಗಳನ್ನ ತುಂಬಿಡ್ತಾರೆ ಅಂತಂದ್ರು ಅದರಲ್ಲಿ ಒಳಗಡೆ ಇಟ್ಟು ಮುಚ್ಚಿಬಿಡ್ಬೋದು, ಮುಚ್ಚಿ ಪೂರ್ಣ ಹೊರಗಡೆ ಒಂದಿಷ್ಟು ಸುತ್ತಿ ಆತರದ್ದು ಮಾಡ್ಕೋಬಹುದು. ಅದ್ರಲ್ಲೂ ಮುಂಚೆ ಎಲ್ಲ ಇಡಿಬಿ ಆಂಪಲ್ಸ್ ಬಳಸ್ತಿದ್ರು ಸರ್, ಈಗ ಅದನ್ನ ಬ್ಯಾನ್ ಮಾಡಿದ್ದಾರೆ. ಒಳ್ಳೇದು ಡಾಕ್ಟರ್ ಶಕುಂತಲ ಅವರೇ, ಒಟ್ಟಾರೆ ಉದ್ದೇಶ ಅಂತಂದ್ರೆ ಬೀಜ ಸಂಗ್ರಹಣೆ ಉದ್ದೇಶ ಹುಳ ಆಗಬಾರ್ದು, ಜೊತೆಗೆ ಮೊಳಕೆ ಒಂದು ಪ್ರಮಾಣದ ಮೇಲೆ ವ್ಯತಿರಿಕ್ತ ಆಗಬಾರ್ದು ಮೊಳಕೆ ಪ್ರಮಾಣದಲ್ಲಿ ಅಂತಕ್ಕಂಥ ವಿಚಾರ. ನೀವು ಹೇಳಿದಂಗೆ ಬೀಜಗಳನ್ನ ಚೆನ್ನಾಗಿ ರೈತ ಬಾಂಧವರು ಒಣಗಿಸ್ಬೇಕು, ಅದು ಕ್ಷೇತ್ರ ಮಟ್ಟದಿಂದ ಪ್ರಾರಂಭ ಆಗ್ಬೇಕು ಅಂತಕ್ಕಂಥ ವಿಚಾರ. ಅಲ್ಲೇ ಏನು ರಾಶಿ ಮಾಡೋಕ್ಕಿಂತ ಮುಂಚೆ ಒಂದು 8 ದಿವಸ ಮುಂಚೆ ಒಂದು ಸಿಂಪರಣೆಯನ್ನು ಮಾಡಿ, ಕೀಟನಾಶಕ ಸಿಂಪರಣೆ ಮಾಡಿ ರಾಶಿಯನ್ನು ಮಾಡ್ಕೊಂಡ್ಬಿಟ್ಟು ನಂತರ ಚೆನ್ನಾಗಿ ಒಣಗಿಸಿ ಏರ್ ಟೈಟ್ ಬ್ಯಾಗ್ಗಳಲ್ಲಿ ಹೊಸದಾಗಿ ಬ್ಯಾಗ್ ಬಂದು ಅಂತಕ್ಕಂಥ ವಿಚಾರ ಹೇಳಿರ್ತಾವೆ. ತಜ್ಞರ ಸಲಹೆಯನ್ನು ಪಡೆದು ಏರ್ ಟೈಟ್ ಬ್ಯಾಗ್ಗಳಲ್ಲಿ ಚೆನ್ನಾಗಿ ಸಂಗ್ರಹಣೆ ಮಾಡಿಡೋದ್ರಿಂದ ಆದಷ್ಟು ಬೀಜಗಳು ಏನು ಹುಳ ಆಗಲಾರ್ದಂಗೆ ಕೆಡಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಸಾವಯವ ರೀತಿ ಒಳಗೆ ಸಂಗ್ರಹ ಮಾಡಬೇಕಾಗಿತ್ತಂದರೆ ನಮ್ಮ ಹಳ್ಳಿಯೊಳಗೆ ಸಾಕಷ್ಟು ಮೊದಲಿಂದ ಪದ್ಧತಿ ಇದ್ದಾವೆ. ಬಜೆ ಪುಡಿ ಹಾಕಿಡೋದು, ಮೆಣಸಿನಕಾಯಿ ಖಾರದಪ್ಪ ಮೆಣಸಿನಕಾಯಿಗಳನ್ನ ಮಿಕ್ಸ್ ಮಾಡಿಡೋದು, ಬೇವಿನ ತಪ್ಪಲ ಮಿಕ್ಸ್ ಮಾಡಿಡೋದು, ಆಮೇಲೆ ಸೀತಾಫಲ ಬೀಜದ ಪುಡಿಯನ್ನು ಮಿಕ್ಸ್ ಮಾಡಿಡೋದು, ಉಸುಕನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪದ್ಧತಿ, ಬೂದಿಯನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪದ್ಧತಿ, ಹಲವಾರು ಪದ್ಧತಿಗಳಿದಾವೆ. ಇವನ್ನಾದರೂ ಸಹ ಏರ್ ಟೈಟ್ ಕಂಡೀಷನ್ದಲ್ಲಿ ಮಿಕ್ಸ್ ಮಾಡಿಟ್ಟರೆ ಖಂಡಿತ ಹುಳ ಆಗಲಾರ್ದಂಗೆ ನಾವು ಬೀಜಗಳನ್ನು ಸಂರಕ್ಷಣೆ ಮಾಡಿಡ್ಬೋದು. ರೈತರು ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಂದರೆ ಸಾಕಷ್ಟು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ತಜ್ಞರಿರ್ತಾರೆ, ಸಲಹೆಯನ್ನು ಪಡೆದು ರೈತರು ಬೀಜ ಸಂಗ್ರಹಣೆ, ಯಾಕಂದರೆ ಬೀಜ ಅಂತಂದರೆ ಭಾಳ ಮುಖ್ಯವಾದಂಥ ಒಂದು ಕೃಷಿ ಪರಿಕರ ನಮ್ಮ ಕೃಷಿಯೊಳಗೆ. ಒಳ್ಳೆ ಬೀಜ ಅಂದರೆ ರೈತರು 100-50% ಕೃಷಿಯೊಳಗೆ ಯಶಸ್ಸನ್ನು ಕಂಡ ಹಾಗೆ ಅಂತ ಹೇಳ್ಬೋದು ನಾವು. ಅದಕ್ಕೆ ರೈತರು ಒಳ್ಳೆ ರೀತಿಯಿಂದ ಬೀಜವನ್ನು ಸಂಗ್ರಹಣೆ ಮಾಡಿಟ್ಟು ಉತ್ತಮ ರೀತಿಯಿಂದ ಅವನ್ನು ಕಾಪಾಡಿಕೊಂಡೋದ್ರೆ ಖಂಡಿತ ನಾವು ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೊಸ ವಿಚಾರ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ರೈತರಿಗೆ. ರೈತರು ಇಂಥ ಒಂದು ಹೊಸ ವಿಚಾರವನ್ನು ಆಗಾಗ ವಿಜ್ಞಾನಿಗಳ ಮುಖಾಂತರ ಕೇಳಿ ತಿಳ್ಕೊಂಡು ಬೀಜ ಸಂಗ್ರಹಣೆ ಒಂದು ಸಂದೇಶ ಹೇಳಬೇಕು ಅಂತಂದ್ರೆ ಪ್ರತಿ ವರ್ಷನೂ ಅವರು ಬೀಜಗಳನ್ನು ಮಾರುಕಟ್ಟೆಯಿಂದ ತರ್ತಾರೆ. ಹೌದೌದು, ಹೊಸ ಹೊಸ ತಳಿಗಳು ಈಗ ಅವರಿಗೆ ಇನ್ಸೆಂಟಿವ್ ಸಿಗಲಿ ಅಂತ ಹೇಳಿಬಿಟ್ಟು ಆಮೇಲೆ ಹೊಸದಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಶೇಂಗಾದಲ್ಲಿ ಕದ್ರಿಲೆ ಪಾಕ್ಷಿ, ಆಮೇಲೆ KDG-120 ಹೊಸ ಹೊಸ ತಳಿಗಳು, ಈವನ್ GRG-8 ತೊಗರಿನಲ್ಲೂ ಬಂದಿದೆ. ಈಗ ಹೊಸ ಹೊಸ ತಳಿಗಳೆಲ್ಲ ಬರ್ತಾ ಇದ್ದಾವೆ, ಅವನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ. ಅವು ಹಾಳಾಗಬಾರ್ದು ಅಂತಂದ್ರೆ ತಾವು ಉತ್ಪಾದನೆ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೆ ತೆನೆಗಳನ್ನ ಮುಂಚೆ ಏನು ಹೇಳಿದ್ರೆ ಆ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರು ಅಂತಂದ್ರೆ ಮತ್ತೆ ಮತ್ತೆ ಮಾರುಕಟ್ಟೆಗೆ ಹೋಗಿ ಪ್ರತಿ ಸರಿ ಹಂಗಾಮು ಬಂದಾಗ ಅಲ್ಲಿಂದ ತರೋದಕ್ಕಿಂತ ತಾವು ಬೆಳೆಸಿರ್ತಕ್ಕಂಥದನ್ನೇ ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೊಂಡ್ರೆ ಅಂತಂದ್ರೆ ರೈತರು ಬೀಜ ಸ್ವಾವಲಂಬನೆ ಆಗಿರೋದ್ರಲ್ಲಿ ಸಂದೇಹವಿಲ್ಲ. ಒಳ್ಳೇದು ಮೇಡಮ್ ಅವರು, ಇದುವರೆಗೆ ಕೆಲವೊಂದಿಷ್ಟು ಹೊಸ ವಿಚಾರವನ್ನು ತಿಳಿಸೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೀಜ ಸಂಗ್ರಹಣೆ ಮತ್ತು ಸಂರಕ್ಷಣೆಯಲ್ಲಿ ಇತ್ತೀಚಿನ ಸುಧಾರಿತ ತಂತ್ರಜ್ಞಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ NM ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳು 5-6%. ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆಯನ್ನು ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಗಳಲ್ಲಿ

ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಬೇಟೆ ಧಾರಣೆ ಹೇಗಿದೆ? ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ? ಮಾರುಕಟ್ಟೆ ಮಾನವೀಯ ಬೇಟೆ ಧಾರಣೆ: ಭತ್ತ ಹೊಸ ಸೋನಾ ಮಸೂರಿ 1,785 ರೂಪಾಯಿಯಿಂದ 1,857 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,600 ರೂಪಾಯಿಯಿಂದ 2,600 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಬೇಟೆ ಧಾರಣೆ ಹೇಗಿದೆ? ಶೇಂಗಾ ಗುಂಗ್ರಿ 4,089 ರೂಪಾಯಿಯಿಂದ 7,111 ರೂಪಾಯಿಗಳು. ಈರುಳ್ಳಿ 610 ರೂಪಾಯಿಯಿಂದ 2,680 ರೂಪಾಯಿಗಳು. ಭತ್ತ ರಾಜಹಂಸ 1,489 ರೂಪಾಯಿಯಿಂದ 1,551 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,319 ರೂಪಾಯಿಯಿಂದ 2,431 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 4,889 ರೂಪಾಯಿಯಿಂದ 5,109 ರೂಪಾಯಿಗಳು. ಕೆಂಪು ತೊಗರಿ 4,002 ರೂಪಾಯಿಯಿಂದ 5,999 ರೂಪಾಯಿಗಳು. ಬಿಳಿ ತೊಗರಿ 5,369 ರೂಪಾಯಿಯಿಂದ 5,799 ರೂಪಾಯಿಗಳು. ಇದುವರೆಗೆ ಬೇಟೆ ಧಾರಣೆಯನ್ನ ಕೇಳಿದ್ರಿ. ಅಲ್ಲವ, ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಕ್ ಹೋಗ್ತದೆ. ನೀ ಯಾಕೆ ಚಿಂತೆ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡ್ಯಾಗ ಬಿಟ್ರೆ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489855555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ, ಕುಷ್ಟಗಿ ತಾಲೂಕಿನ ದಾವಲ್ಸಾಬ್ ಅಖ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಹಿಂದೂ ಗಣರಾಜ್ಯ ದಿವಸ ವರ್ಷ ತಂದು ಹರ್ಷ. ಬೇಜಾ.